ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿನಿಂದಾಗಿ ತಮಗೆಲ್ಲರಿಗೂ ಗೊತ್ತಿದೆ, ರೈತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಯೋಜನೆ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಪ್ರೌಢಶಾಲೆ ಮಕ್ಕಳು, ಪಿ ಯು ಸಿ ಮಕ್ಕಳು, ಬಿ ಎ ಬಿ ಎಸ್ ಸಿ ಇರ್ಬೋದು, ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರ್ಬೋದು, ಎಂ ಬಿ ಬಿ ಎಸ್, ಎಲ್ಲಾ ಮಕ್ಕಳಿಗೂ, ರೈತರ ಮಕ್ಕಳಿದ್ರೆ ಸಾಕು, ಎಲ್ಲರಿಗೂ ವಿದ್ಯಾರ್ಥಿ ವೇತನ ಬರ್ತಾ ಇದೆ. ಈಗ 8-10 ಮತ್ತೆ ಪಿ ಯು ಸಿ ತನಕ ಏನಾಗಿದೆ ಅಂದ್ರೆ ಎಂಟೈಟಲ್ ಬೇಸಿಸ್ ಅಂದ್ರೆ ಯಾವ್ದಾದ್ರೂ ಒಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನೋಂದಣಿ ಮಾಡ್ಕೊಂಡ್ಬಿಟ್ರೆ ಎಸ್ ಎಸ್ ಪಿ ಪೋರ್ಟಲ್ ಅಂತಿದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರದ್ದು, ಅಲ್ಲಿಂದನೇ ಈಗ ಫ್ರೂಟ್ಸ್ ಅಂತ ತಾವೆಲ್ಲರೂ ಕೇಳಿದಿರಿ, ರೈತರಿಗೆ ಎಲ್ಲರಿಗೂ ಒಂದು ಫ್ರೂಟ್ಸ್ ಐಡಿ ಅಂತ ಕಡ್ಡಾಯವಾಗಿದೆ. ಇಲ್ಲದ ಪಕ್ಷದಲ್ಲಿ ಎಲ್ಲಾ ರೈತರು ಕೋರ್ಕೊಳ್ಳೋದು ಏನಂದ್ರೆ ಫ್ರೂಟ್ಸ್ ಐಡಿಯನ್ನ ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ ಇರಬಹುದು, ಹೈನುಗಾರಿಕೆ ಇರಬಹುದು ಅಥವಾ ಇನ್ಯಾವುದಾದ್ರೂ ಫಿಶರೀಸ್ ಇರಬಹುದು, ಸೆರಿಕಲ್ಚರ್ ಯಾವ್ದಾದ್ರು ಇಲಾಖೆಗೆ ಹೋಗ್ಬಿಟ್ಟು ತಮ್ಮ ಪಾಸ್ಬುಕ್, ಆಧಾರ್ ಕಾರ್ಡ್, ಆಮೇಲೆ ಆರ್ ಟಿ ಸಿ, ತಮ್ಮ ಫೋಟೋ ಕೊಟ್ಬಿಟ್ಟು ಒಂದು ಫ್ರೂಟ್ಸ್ ಇದರಲ್ಲಿ ಒಂದು ಯುನೀಕ್ ಐಡಿ ನಂಬರ್ ಕ್ರಿಯೇಟ್ ಮಾಡ್ತಾರೆ. ಅದನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಕ್ಕಳಿಗೂ ಕೃಷಿ ಅಥವಾ ಯಾವ್ದಾದ್ರು ಇಲಾಖೆಯ ಸವಲತ್ತನ್ನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಹಾಗೆ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ಲಿಕ್ಕೆ ಅನುಕೂಲವಾಗುತ್ತೆ. ಅದೇ ಡಿಗ್ರಿಗೆ ಬಂದಾಗ ಇನ್ನೊಮ್ಮೆ ಈ ಪೋರ್ಟಲ್ ಅನ್ನು ಓಪನ್ ಮಾಡಿದರೆ, ನಾನು ಈಗಾಗಲೇ ಹೇಳಿದ್ದೀನಿ, ಪಿ ಯು ಸಿ ತನಕ ಇರೋದು ಅದು ಎಂಟೈಟಲ್ ಬೇಸಿಸ್ ಮೇಲೆ ನೇರವಾಗಿ ಹೋಗುತ್ತೆ. ಅದರ ಡಿಗ್ರಿ ಮತ್ತೆ ಅಬೌವ್ ಇದ್ದವರು ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ದಯವಿಟ್ಟು ರೈತರ ವಿದ್ಯಾನಿಧಿ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಎಲ್ಲಾ ರೈತರ ಮಕ್ಕಳು ಇದನ್ನ ನೋಂದಣಿ ಮಾಡ್ಕೊಳ್ಬೇಕಂತ ಇನ್ನೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಮೇಡಮ್, ವಿದ್ಯಾಶ್ರೀ ಯೋಜನೆ ಬಗ್ಗೆ ಸ್ವಲ್ಪ ವಿವರ ಕೊಡ್ಬೋದಾ? ಈಗ ಪ್ರೌಢಶಾಲೆ ಮಕ್ಕಳಿಗೆ ಅಥವಾ ಪಿ ಯು ಸಿ ಪದವಿ ಓದುವ ಮಕ್ಕಳಿಗೆ ಎಷ್ಟೆಷ್ಟು ಹಣವನ್ನ ಸರ್ಕಾರದ ವತಿಯಿಂದ ನೀಡಲಾಗ್ತಾ ಇದೆ ಅಂತ ಅನ್ಕೊಂಡು, ಈ ಪ್ರೌಢಶಾಲೆಯಲ್ಲಿ 8-10 ತರಗತಿಗೆ ಬಂದಾಗ ವಿದ್ಯಾರ್ಥಿನಿಯರು ಅಥವಾ ಅನ್ಯಲಿಂಗದವರಿಗೆ 2,000 ರೂಪಾಯಿ ಇದೆ, ಆದರೆ ಹುಡುಗರಿಗೆ ಮಾತ್ರ ಇಲ್ಲ. ಪಿ ಯು ಸಿ ಮತ್ತೆ ಐಟಿಐ ಡಿಪ್ಲೊಮಾದಲ್ಲಿ ಹುಡುಗರಾದಲ್ಲಿ 2,500, ಅದೇ ಹುಡುಗಿಯರಿದ್ದಲ್ಲಿ ಅಥವಾ ಅನ್ಯಲಿಂಗದವರಿದ್ದರೆ 3,000 ರೂಪಾಯಿ ಸಿಗುತ್ತೆ. ಬಿ ಎ ಬಿ ಎಸ್ ಸಿ ಬಿಕಾಂ ಇನ್ನಿತರ ಪದವಿ ಕೋರ್ಸ್ಗಳಿದ್ದಲ್ಲಿ ಹುಡುಗರಿಗಾದರೆ 5,000, ಅದೇ ವಿದ್ಯಾರ್ಥಿನಿಯರಿಗಿದ್ದರೆ 5,500. ಹಾಗೆ ಎಲ್ ಎಲ್ ಬಿ, ಪ್ಯಾರಾಮೆಡಿಕಲ್, ಬಿ ಫಾರ್ಮ್, ನರ್ಸಿಂಗ್ ಇನ್ನಿತರೆ ವೃತ್ತಿಪರ ಕೋರ್ಸ್ಗಳಿದ್ರೆ ಹುಡುಗರಿದ್ದಲ್ಲಿ 7,500 ರೂಪಾಯಿ, ಅದೇ ವಿದ್ಯಾರ್ಥಿನಿಯರಿಗೆ 8,000 ರೂಪಾಯಿ ಇದೆ. ಅದೇ ಎಂ ಬಿ ಬಿ ಎಸ್, ಬಿಇ, ಬಿ ಟೆಕ್ ಮತ್ತೆ ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹುಡುಗರಿದ್ದಲ್ಲಿ 10,000, ಅದೇ ವಿದ್ಯಾರ್ಥಿನಿಯರಿಗೆ 11,000 ಇದೆ ಸರ್. ಈಗ ಬರೀ ರೈತರಾಗಿರ್ಬೇಕು ಅನ್ನೋದು ಒಂದು ಷರತ್ತಿದೆಯಾ, ಅಥವಾ ಬೇರೆ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಆದಾಯ ಹೆಚ್ಚಿಗಿರೋರು ಸಹ ಇಲ್ಲಿ ಉಪಯೋಗ ಮಾಡ್ಕೊಳ್ಬಹುದಾ? ಹೇಗೆ ಇದು ಎಲ್ಲರಿಗೆ, ತಂದೆ ತಾಯಿ ಹೆಸರಲ್ಲಿ ಆರ್ ಟಿ ಸಿ ಇದ್ರೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಸರಿನೇ. ಆದಾಯದ ಮಿತಿ ಅಂತ ಏನು ನಿರ್ಬಂಧ ಇಲ್ವಾ? ಇದಕ್ಕೆ ಯಾವುದು ನಿರ್ಬಂಧ ಇಲ್ಲ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಇದನ್ನ ನೋಂದಣಿ ಮಾಡ್ಕೊಳ್ಬೇಕು, ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಇನ್ನೊಮ್ಮೆ ನಾನು ಕೋರ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಲಾಖೆಗೆ ಹೋಗ್ಬೇಕಾ ಅಥವಾ ಹೇಗೆ? ಇದು ಪ್ರೌಢಶಾಲೆ ಮತ್ತೆ ಪಿ ಯು ಸಿ ಅಲ್ಲಿ ಅಲ್ಲೇ ಕಾಲೇಜಲ್ಲಿ ಮಾಡ್ತಾರೆ. ಈ ಬೇರೆ ಡಿಗ್ರಿ ಕೋರ್ಸಸ್ ಗೂಗಲ್ಗೆ ಹೋಗ್ಬಿಟ್ಟು ರೈತರ ಮಕ್ಕಳ ವಿದ್ಯಾನಿಧಿ ವೆಬ್ಸೈಟ್ ಗೆ ಹೋದ್ರೆ ಅದರಲ್ಲೇ ಇದನ್ನ ತೋರಿಸುತ್ತೆ. ಅಲ್ಲಿ ಹೋಗಿ ಆನ್ಲೈನ್ ಅಲ್ಲಿ ಲಾಗಿನ್ ಮಾಡಿದ್ರೆ ಆಯ್ತು. ಇನ್ನೇನಾದ್ರೂ ಡೌಟ್ ಇದ್ದಾವಾಗ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ಬೋದು, ಅಥವಾ ಕೊಡಗು ಜಿಲ್ಲೆಯಲ್ಲಿ ಇದ್ದ ಎಲ್ಲಾ ಕಾಲೇಜಸ್ ಗೆ ಆಫೀಸ್ ಇರುತ್ತೆ, ಆ ಆಫೀಸ್ ಅಲ್ಲಿ ಎಲ್ಲರಿಗೂ ಮಾಹಿತಿ ಇದೆ. ಎಲ್ಲಾ ಬೋರ್ಡ್ ಗಳಲ್ಲಿ ನಾವು ಎಲ್ಲಾ ಪೋಸ್ಟರ್ಸ್ ಹಚ್ಚಿದೀವಿ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಈಗ ಕೆಲವೊಂದು ಸಾರಿ ತಂದೆ ತಾಯಿಗಳ ಹೆಸರಿನಲ್ಲಿ ಜಮೀನು ಇರೋದಿಲ್ಲ, ತಾತನ ಹೆಸರಿನಲ್ಲಿ ಇರುತ್ತೆ, ಏನ್ ಮಾಡಬಹುದು ಆ ತರ ಇದ್ದಾಗ? ಈಗ ಜಂಟಿ ಖಾತೆ ಇದ್ರೂ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ಐಡಿ ಅದಕ್ಕೆ ಲಿಂಕ್ ಆಗ್ಬಿಟ್ರೆ ಇಮಿಡಿಯೇಟ್ಲಿ, ಈಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಫ್ರೂಟ್ಸ್ ಐಡಿನ ಕ್ರಿಯೇಟ್ ಮಾಡ್ಬೇಕು. ಅವ್ರ ಹೆಸರಲ್ಲಿ ಇಲ್ಲ ಅಂತಂದವಾಗ ತಂದೆ ತಾಯಿಯವರ ಹೆಸರಲ್ಲಿ ಯಾವ್ದಾದ್ರು ಫ್ರೂಟ್ಸ್ ಐಡಿ ಕ್ರಿಯೇಟ್, ಯಾಕಂದ್ರೆ ಇಲ್ಲಿ ಜಾಸ್ತಿ ನಾವು ನೋಡ್ತಾ ಇರೋದು ಜಂಟಿ ಖಾತೆ. ಜಂಟಿ ಖಾತೆಯಲ್ಲಿ ಎಲ್ಲರಿಗೂ ಅರ್ಹತೆ ಇದೆ, ಎಷ್ಟು ಜನ ಜಂಟಿ ಖಾತೆಯಲ್ಲಿ ಇದ್ದಾರೆ, ಎಷ್ಟು ಹೆಸರಿದ್ರು ಅದೆಲ್ಲ ಹೆಸರನ್ನ ನೋಂದಣಿ ಮಾಡ್ಕೊಳ್ಬಹುದು. ರೈತರು ಅಥವಾ ರೈತ ಮಹಿಳೆಯರು ನೋಂದಣಿ ಮಾಡ್ಕೊಂಡು ಎಫ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲರಿಗೂ ಅನುಕೂಲ ಪಡ್ಕೊಳ್ಬಹುದು. ಸರಿನೇ ಸರಿನೇ. ನಮ್ಮ ಕೊಡಗು ಜಿಲ್ಲೆಯ ರೈತ ಬಾಂಧವರು ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಳಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೀಡುತ್ತಿರುವ ಸಹಾಯವನ್ನು ಪಡ್ಕೊಳ್ಳೋ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಪ್ರಯೋಜನ ಮಾಡಿಕೊಳ್ಳಿ. ಇನ್ನೊಂದು ಇದರದು ಮುಂದೆ ಬರೆದ ಭಾಗ ಅಂದ್ರೆ, ಈಗ ರೈತರು ಏನ್ ಮಾಡ್ತಾ ಇದ್ದಾರೆ, ಈ ಪಿ ಎಂ ಕಿಸಾನ್ ಕೇಂದ್ರ ಸರ್ಕಾರದಿಂದ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ 2,000 ಬರ್ತಾ ಇದೆ. ಅದಕ್ಕಾಗಿ ಏನ್ ಮಾಡಿದಾರೆ ಅಂದ್ರೆ, ಯಾವ್ದಾದ್ರು ಒಂದು ಆರ್ ಟಿ ಸಿ ತಕೊಂಡು, ಯಾಕಂದ್ರೆ ಒಂದು ರೈತನ ಹತ್ರ 7-8 ಆರ್ ಟಿ ಸಿ ಇರುತ್ತೆ, ಬಟ್ ಅವ್ರು ಯಾವ್ದೇ ಒಂದು ಆರ್ ಟಿ ಸಿ ತಕೊಂಡು ನೋಂದಣಿ ಮಾಡ್ಕೊಂಡಿರ್ತಾರೆ. ಬಟ್ ಇದರಲ್ಲಿ ಏನಾಗುತ್ತಂದ್ರೆ, ಅವರು ನೋಂದಣಿ ಮಾಡ್ಕೊಂಡಿರುವ ಆರ್ ಟಿ ಸಿ ಅಲ್ಲಿ ಭತ್ತ ಇರ್ಲಿಕ್ಕಿಲ್ಲ, ನಾಳೆ ಎಂ ಎಸ್ ಪಿ ಮಾಡುವಾಗ ಅಥವಾ ಇನ್ಯಾವುದಾದ್ರು ಸವಲತ್ತು ಪಡುವಾಗ ಆ ಆರ್ ಟಿ ಸಿ ಅಲ್ಲಿ ಭತ್ತ ಇಲ್ಲ ಅಂತಂದ್ರೆ, ನಾಳೆ ಅವರು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಭತ್ತವನ್ನು ಅವಾಗ ನೋಂದಣಿ ಆಗಿಲ್ಲ ಅಂತ ತೋರಿಸುತ್ತೆ. ಅದಕ್ಕಾಗಿ ಇನ್ನೊಮ್ಮೆ ಎಲ್ಲ ರೈತರಿಗೆ ಹೇಳುದಂದ್ರೆ, ನಾವು ಪ್ಲಾಟ್ಸ್ ಅಂತೀವಿ, ತಮ್ಮ ಹೆಸರಿಗಿರುವ ಎಲ್ಲ ಪ್ಲಾಟ್ಸ್ ಗಳನ್ನ ಬಂದು ರೈತ ಸಂಪರ್ಕ ಕೇಂದ್ರ ಆಗ್ಲಿ ಅಥವಾ ಯಾವ್ದಾದ್ರು ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ನೋಂದಣಿ ಮಾಡ್ಕೊಳ್ಬೇಕು. ಫಸ್ಟ್ ಎಫ್ ಐ ಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆರ್ ಟಿ ಸಿ ಸಾಕು, ಆದ್ರೆ ಮುಂದಿನ ದಿನ ಬೇರೆ ಬೇರೆ ಲಾಭ ಪಡ್ಕೊಳ್ಬೇಕು. ಈಗ ಮುಂದಿನ ದಿನಗಳಲ್ಲಿ ಫ್ರೂಟ್ಸ್ ಐಡಿಯಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಬೆಳೆ ಸಮೀಕ್ಷೆ ಮಾಡ್ತೀವಿ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವರ್ ಆರ್ ಟಿ ಸಿ ಅಲ್ಲೂ ಚೇಂಜಸ್ ಅದರ ಹಿನ್ನೆಲೆಯಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ರೈತರು ತಮ್ಮ ಎಲ್ಲಾ ಪ್ಲಾಟ್ಸ್ ಗಳನ್ನ ದಯವಿಟ್ಟು ನೋಂದಣಿ ಮಾಡ್ಕೊಳ್ಬೇಕಂತ ಈ ಮುಖಾಂತರ ನಾನು ಇನ್ನೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ಈ ಒಂದು ಅನುದಾನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಸಿಗ್ತಾ ಇದೆಯಲ್ಲ, ಇದಕ್ಕೇನಾದ್ರೂ ವರಮಾನದ ಇತಿಮಿತಿ ಇದೆಯಾ? ಮತ್ತೆ ಆಧಾರು ಪ್ಯಾನು ಇದನ್ನ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದರಲ್ಲಿ 48,000 ರೈತರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನೋಂದಣಿ ಆಗಿದ್ದಾರೆ. ಇದರಲ್ಲಿ ಬೇಕಾಗಿದ್ದು ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಇರಬಾರ್ದು, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರ್ತಾರೆ, ಮತ್ತೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರೆ, ಗಂಡ ಹೆಂಡತಿ ಮಕ್ಕಳು ಇದ್ದಲ್ಲಿ ಇವರಲ್ಲಿ ಯಾರಿಗಾದ್ರೂ ಒಬ್ರೆ ಸಿಗೋದು, ಇಬ್ರು ಎಲ್ಲಾದ್ರೂ ಹಾಕಿದೆ ಅವರು ಅದರಲ್ಲಿ ಫಾರ್ಮ್ ಫಿಲ್ ಮಾಡುವಾಗ ಏನಾದ್ರೂ ಇಬ್ರು ತಗೊಂಡಿದ್ದಲ್ಲಿ ವಾಪಸ್ ಕೊಡ್ತೀವಿ ಮತ್ತೆ ಇದನ್ನ ಸರೆಂಡರ್ ಮಾಡ್ತೀವಿ ಅಂತ. ಅದಕ್ಕಾಗಿ ದಯವಿಟ್ಟು ಇನ್ನೊಮ್ಮೆ ಎಲ್ಲರಿಗೂ ಕೇಳಿಕೊಳ್ಳೋದಂದ್ರೆ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀರಿ, ಯಾರಾದ್ರೂ ಪೆನ್ಷನ್ ಹೋಲ್ಡರ್ಸ್ ಇದ್ರೆ ದಯವಿಟ್ಟು ಇದಕ್ಕೆ ಯಾರು ಎನ್ರೋಲ್ ಆಗಬಾರ್ದು, ಇಲ್ಲಾದ್ರೆ ಆರ್ಟಿಸಿ ಇದ್ರೆ ಸಾಕು, ಇದಕ್ಕೆ ಯಾವುದು ಇತಿಮಿತಿ ಇಲ್ಲ, ಕೆಲವೊಂದು ಷರತ್ತುಗಳಿದೆ ಅದನ್ನ ಅನ್ವಯಿಸಿಕೊಂಡು ಪಿಎಂ ಕಿಸಾನ್ ಲಾಭವನ್ನು ಎಲ್ಲರೂ ಪಡ್ಕೊಳ್ಬಹುದು. ಮತ್ತೆ ತಮ್ದು ಬಂದಿದೆಯೋ ಇಲ್ವೋ ಅಂತ ಹೇಳಿ ಅವ್ರ ಮೊಬೈಲಿಗೆ ಮೆಸೇಜ್ ಬರುತ್ತೆ, ದುಡ್ಡು ಬಂದವಾಗೂ ಮೆಸೇಜ್ ಬರುತ್ತೆ, ದುಡ್ಡು ಸ್ಟಾಪ್ ಆದ್ರೂ ಅದಕ್ಕೆ ಯಾಕೆ ಸ್ಟಾಪ್ ಆಗಿದೆ ಅಂತಾನೂ ಮೆಸೇಜ್ ಬರುತ್ತೆ. ಇನ್ನೊಂದಿದೆ ಅದಕ್ಕೆ EKYC ಅಂತ, ಇದ್ರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರಷ್ಟು 80% ಅಷ್ಟು ರೈತರು EKYC ಮಾಡ್ಕೊಂಡಿದ್ದಾರೆ. EKYC ಅಂದ್ರೆ ಈಗ PM ಕಿಸಾನ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ ಅಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತಿದೆ, ಅದರಲ್ಲಿ ಹೋಗ್ಬಿಟ್ಟು ರೈತರು ಏನ್ ಮಾಡ್ಬೇಕು, ತಮ್ಮ ಆಧಾರ್ ಕಾರ್ಡಲ್ಲಿ ಕೊಟ್ಟಿರುವ ಮೊಬೈಲ್ ನಂಬರೇ ಇನ್ನೊಮ್ಮೆ ಅಲ್ಲಿ ಹೋಗಿ ಎಂಟ್ರಿ ಮಾಡಿದಲ್ಲಿ ಒಂದು OTP, ಆ ಮೊಬೈಲ್ ನಂಬರಿಗೆ OTP ಬರುತ್ತೆ, ಆ OTP ಅನ್ನು ಎಂಟರ್ ಮಾಡಿದಲ್ಲಿ ಸಬ್ಮಿಟ್ ಮಾಡಿದರೆ EKYC ಆಗಿದೆ ಅಂತ. ಒಂದು ವೇಳೆ ಏನಾದರೂ ರೈತರು ತನ್ನ ಮೊಬೈಲ್ ನಂಬರನ್ನು ಕಳ್ಕೊಂಡಿದ್ದಾರೆ, ಆಧಾರ್ ಕಾರ್ಡಲ್ಲಿರೋದು ಮೊಬೈಲ್ ನಂಬರ್ ಬೇರೆ ಇದ್ದಲ್ಲಿ ಅವ್ರೇನು ಮಾಡಬೇಕಾಗುತ್ತೆ, ಹತ್ತಿರದ CSC ಕಾಮನ್ ಸರ್ವಿಸ್ ಸೆಂಟರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು GPS ತಮ್ಮ ಬಯೋಮೆಟ್ರಿಕ್ ಥಂಬ್ ಕೊಟ್ಬಿಟ್ಟು ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಇನ್ನೊಮ್ಮೆ ಮೊಬೈಲ್ ನಂಬರ್ ಕೊಟ್ಟು ಅದನ್ನು ಸೆಟ್ರೇಟ್ ಮಾಡ್ಕೊಳ್ಬೇಕು. ಇಲ್ಲಾದರೆ ಮುಂದಿನ ದಿನಗಳಲ್ಲಿ PM ಕಿಸಾನ್ದು ಬರುವ ಈ ಏನು ಪೇಮೆಂಟ್ ಇದೆ ಅದನ್ನು ನಿಲ್ಲಿಕ್ಕೆ ತುಂಬ ಸಾಧ್ಯತೆ ಇದೆ. ಅದಕ್ಕಾಗಿ ಈಗಾಗಲೇ ನಮ್ಮಲ್ಲಿ ಬರೀ 80% ಅಷ್ಟು ಆಗಿದೆ, ಇನ್ನು 20% ರೈತರು PM ಕಿಸಾನ್ ಲಾಭ ಪಡೆಯುವ ರೈತರು ಇನ್ನೂ ಬಾಕಿ ಉಳಿದಿದ್ದಾರೆ. ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ಳೋದಂದ್ರೆ EKYC ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಪ್ಪೂಜಿ ಸೇವಾ ಕೇಂದ್ರ ಇರ್ಬೋದು, ಅಥವಾ ಯಾವುದಾದ್ರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಯಾವುದಾದ್ರೂ ಆನ್ಲೈನ್ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು, ಅವ್ರದೇ ಆದ ಈಗ ಗ್ರಾಮ 1 ಇದೆ ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ಮಾಡ್ಕೊಳ್ಳಿ, ಅಥವಾ ರೈತರು ಸ್ವತಃ ತಾವೇ ಮಾಡ್ಕೊಳ್ಬಹುದು, ತಮ್ಮ ಮೊಬೈಲಲ್ಲೇ ಮಾಡ್ಕೊಳ್ಬಹುದು. ನಿಜ, ತಂತ್ರಜ್ಞಾನ ಸುಧಾರಣೆ ಆದಂತೆಲ್ಲ ಜನಗಳಿಗೆ ಏನೋ ಒಂದು ರೀತಿಯಲ್ಲಿ ಹಿಂಜರಿಕೆ ಆಗುತ್ತೆ, ಓ ಇದೇನಿದು ಈ ಥರ ಇದೆ ಅಂತ ಆ ಥರ ಇದೆ ಅಂತ ಅಂದ್ಕೊಂಡು ಮಾತಾಡ್ಕೊಳ್ತಾರೆ. ಆದರೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರು ಈ ವಿಚಾರಗಳನ್ನು ತಿಳ್ಕೊಂಡ್ರೆ ಒಳ್ಳೆಯದು. ಮತ್ತು ಗ್ರಾಮೀಣ ಮಟ್ಟದಲ್ಲಿನೂ ಆಯಾ ಗ್ರಾಮದಲ್ಲಿನೂ ಗ್ರಾಮ ಇಲಾಖೆಗೆ ಸಂಬಂಧಿಸಿದಂಥ ಏನು ಸಹಾಯ ಮಾಡೋ ವ್ಯಕ್ತಿಗಳು ಇದಾರಲ್ವಾ? ವಿಲೇಜ್ದಲ್ಲಿ ಅಂದರೆ ಈಗ ರೈತ ಹೋಬಳಿ ಮಟ್ಟನೇ ಇದೆ, ಇಲ್ಲಿ ಅಂದರೆ ಸ್ವಲ್ಪ ನಮ್ಮ ಅಧಿಕಾರಿಗಳ ಕೊರತೆ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಮ್ಮ ಹಳ್ಳಿ ಮಟ್ಟದಲ್ಲಿಲ್ಲ. ಬಟ್ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ತಾವು ಉಪಯೋಗ ಪಡ್ಕೊಳ್ಳಿ. ಈಗ ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರ ಇದೆ, ಅದರದ್ದು ಲಾಭ ಎಲ್ಲ ಪಡಿಬೋದು. ಮತ್ತೆ ಕೃಷಿ ಇಲಾಖೆದು ಏನೇನು ಸ್ಕೀಮ್ಸ್ ಇದೆ ನಾವು ಅಲ್ಲಿನೂ ಎಲ್ಲ ಮಾಹಿತಿ ನೀಡಿರುತ್ತೇವೆ. ಮುಂದುವರೆದಂತೆ ಈಗ ಇನ್ನೊಂದು ಒಂದು ಮಹತ್ವಪೂರ್ಣದಿದೆ, ತಮ್ಗೆಲ್ಲರಿಗೂ ಗೊತ್ತಿದೆ, ರೈತ ಬಾಂಧವರಿಗೆ ಬೆಳೆ ಸಮೀಕ್ಷೆ ನಡೀತಾ ಇದೆ. ಈ ಸ್ವಲ್ಪ ದಿನಕ್ಕೆ ನಮ್ಮಲ್ಲಿ ರೈತರೇ ಮಾಡ್ಕೊಳ್ಬಹುದು ತಮ್ಮ ಜಮೀನಿನ ಸಮೀಕ್ಷೆನ ತಾವೇ ಮಾಡ್ಕೊಳ್ಬಹುದು. ಈಗ PR ಈಗ ಖಾಸಗಿ ನಿವಾಸಿಗಳು ತಮ್ಮ ಪ್ಲಾಟ್ಸ್ಗಳಿಗೆ ಬಂದು ಇದನ್ನ GPS ಆಧಾರಿತ ಮೊಬೈಲ್ ಆ್ಯಪ್ ಬಳಸಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಇದರಲ್ಲಿ ರೈತರು ಏನ್ ಮಾಡಬೇಕು ಅಂದ್ರೆ, ಬೆಳೆ ದರ್ಶಕ್ ಅಂತ ಒಂದು ಆ್ಯಪ್ ಇದೆ, ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾಳೆ ದಿನದಲ್ಲಿ ಕೃಷಿ ಉತ್ಪನ್ನಗಳ ಯಾವ್ದಾದ್ರು ಖರೀದಿ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಬೆಳೆ ನಷ್ಟ ಆಗಿರ್ಬೋದು, ಆಮೇಲೆ RTCಯಲ್ಲಿ ಬೆಳೆ ನಮೂದಿಸುವುದರಲ್ಲಿ ಇವೆಲ್ಲ ಈ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಮಾಡುವ ಸಾಧ್ಯತೆ ಹೆಚ್ಚಿದೆ. ಅದಕ್ಕಾಗಿ ಈಗ ಬೆಳೆ ದರ್ಶಕ್ ಆ್ಯಪ್ 2022-23 ಅಂತ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ರೈತರು ಗೂಗಲ್ ಪ್ಲೇಸ್ಟೋರಿಂದ ಅಲ್ಲಿ ತಮ್ಮದು RTC ನಂಬರ್ ಹಾಕ್ಬಿಟ್ರೆ ಮತ್ತೆ ರೈತನ ಹೆಸರು ಹಾಕಿದ್ರೆ ಅಲ್ಲಿ ಸಿಗುತ್ತೆ. ತಮ್ಮ ಜಮೀನಲ್ಲಿ ಬೆಳೆದ ಬೆಳೆ ಯಾವುದು, ಬೆಳೆ ಸಮೀಕ್ಷೆ ಪ್ರಕಾರ ದಾಖಲಾಗಿರುವ ಬೆಳೆ ಏನು, ಅದರದ್ದು ವಿಸ್ತೀರ್ಣ ಎಷ್ಟಿದೆ, ಆಮೇಲೆ ಅದರ ಫೋಟೋನು ಬರುತ್ತೆ. ಹಾಗಾಗಿ ಈ ಬೆಳೆ ನಮ್ದು ಹೌದೋ ಇಲ್ವೋ, ಇದರ ವಿಸ್ತೀರ್ಣ ಸರಿ ಇದೆಯೋ ಇಲ್ವೋ ಅಂತ ರೈತರಿಗಿಂತ ಹೆಚ್ಚಾಗಿ ನಿಖರವಾಗಿ ಇನ್ಯಾರಿಗೂ ಈ ಮಾಹಿತಿ ಇರಲ್ಲ. ಆಮೇಲೆ ಯಾರು ಬಂದು ಸಮೀಕ್ಷೆ ಮಾಡಿದ್ದಾರೆ, ಯಾರು ಖಾಸಗಿ ನಿವಾಸಿ ಬಂದಿದ್ದಾರೆ, ಅವ್ರ ಹೆಸರೇನು, ಅವ್ರ ಮೊಬೈಲ್ ನಂಬರ್ ಏನು, ಅದನ್ನು ಅದರಲ್ಲಿ ತಿಳಿಸಿರ್ತಾರೆ. ಹಾಗೂ ಇದನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಒಂದು ಅಧಿಕಾರಿಗಳನ್ನ ನೇಮಿಸಿರ್ತೀವಿ. ಆ PR ಬಂದು ಫೋಟೋ ತೆಗಿತಾರೆ, ಅದು ಸರಿ ಇದೆಯಾ ಇಲ್ಲ ಅಂತ ಮೇಲ್ವಿಚಾರಣೆ ಮಾಡಿ ಸೂಪರ್ವೈಸರ್ ಅಂತೀವಿ, ಅವ್ರು ಯಾರಿದ್ದಾರೆ ಅಂತ ಅದನ್ನು ಈ ಬೆಳೆ ದರ್ಶಕ ಆ್ಯಪ್ನಲ್ಲಿ ರೈತರು ಇದನ್ನು ನೋಡ್ಬೋದು. ಬೆಳೆ ಸಮೀಕ್ಷೆ ಮಾಡಿದ್ದು ತಪ್ಪಾಗಿದ್ದಲ್ಲಿ ಆಕ್ಷೇಪಣೆ ಅಂತ ಸಲ್ಲಿಸಿದಲ್ಲಿ ನೇರವಾಗಿ ಅವರ ಮೆಸೇಜ್ ಅನ್ನ ಈ ಸೂಪರ್ವೈಸರ್ ಮೊಬೈಲಿಗೆ ಹೋಗುತ್ತೆ, ಅದನ್ನ ಕ್ಲಿಯರ್ ಆಗೋ ತನಕ ಅವರಿಗೆ ಆ ಮೆಸೇಜ್ ಹೋಗ್ತಾ ಇರುತ್ತೆ. ತಕ್ಷಣ ಮೇಲ್ವಿಚಾರಣೆಯವರು ಏನ್ ಮಾಡ್ತಾರೆ, ಇದನ್ನ ಸರಿ ಇದೆ ಫೋಟೋದಲ್ಲೇ ನೋಡ್ಕೊಂಡ್ ಬಿಟ್ಟು ಈಗ ಕಾಳು ಮೆಣಸಿಗೆ ಬಿಟ್ಟು ಮೆಣಸು ಅಂತ ಹಾಕಿದ್ರೆ ಕಾಳು ಮೆಣಸು ಅಂತ ಅದನ್ನ ತಿದ್ದುಪಡಿ ಮೇಲ್ವಿಚಾರಕರೇ ಮಾಡ್ತಾರೆ. ಅಥವಾ ಇನ್ನೊಮ್ಮೆ ಖಾಸಗಿ ನಿವಾಸಿಗೆ ಇದು ತಪ್ಪಾಗಿದ್ದಲ್ಲಿ ಅವರಿಗೆ ಇನ್ನೊಮ್ಮೆ ಹೋಗಿ ಇನ್ನೊಮ್ಮೆ ಅದನ್ನ ರೀ ಸಮೀಕ್ಷೆ ಮಾಡಲಿಕ್ಕೆ ಅವರಿಗೆ ಡೈರೆಕ್ಷನ್ ಕೊಟ್ಟು ಅದು ಸರಿಪಡಿಸೋ ತನಕ ಅವ್ರಿಗೆ ಮೆಸೇಜ್ ಬರ್ತಾ ಇರುತ್ತೆ, ಹಾಗೆ ತಿದ್ದುಪಡಿ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಈ ಬೆಳೆ ದರ್ಶಕ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತೆ ಏನಾದರೂ ಆಕ್ಷೇಪಣೆ ತಮ್ಮ ಸರ್ವೆಯಲ್ಲಿ ಆಗಿದ್ದಿದ್ರೆ ಅದನ್ನ ದಯವಿಟ್ಟು ಎಲ್ಲರಿಗೂ ಮಾಹಿತಿ ತಕ್ಷಣನೇ ಆ ಮೊಬೈಲ್ ಆ್ಯಪ್ ಅಲ್ಲಿ ಸಂಬಂಧಿಸಿದ ಆಕ್ಷೇಪಣೆ ಅಂತ ಸಲ್ಲಿಸಿದಲ್ಲಿ ನಮ್ಮ ಮೇಲ್ವಿಚಾರಕರಿಗೂ ಮತ್ತೆ ಪಿಆರ್ಸ್ಗಳಿಗೆ ನಾವು ಇನ್ನೊಮ್ಮೆ ಕಳಿಸಿ ಅದನ್ನ ಸರಿಪಡಿಸಲು ಯೂಸ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು ಯೋಜನೆ ಇದೆ ಸರ್, ಇದೆಲ್ಲ ಈಗ ಬೆಳೆ ಸಮೀಕ್ಷೆ ಮತ್ತೆ ಇದರಿಂದ ಫ್ರೂಟ್ಸ್ ಮುಂದಿನ ದಿನಗಳಲ್ಲಿ ಫ್ರೂಟ್ಸ್ ಅಲ್ಲಿ ಮತ್ತೆ ಅಡಿಷನ್ ಆಫ್ ಪ್ಲಾಟ್ಸ್ ಹೀಗೆ ಮುಂದೆ ರೈತರ ವಿದ್ಯಾನಿಧಿಗೆ ಇದೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಬೆಳೆ ವಿಮೆಗೆ ಯೂಸ್ ಆಗುತ್ತೆ, MSP ಅಲ್ಲಿ ನಾವೇನು ಭತ್ತ ಖರೀದಿ ಮಾಡ್ತೀವಿ ಅಲ್ಲಿಗೆ ಯೂಸ್ ಆಗುತ್ತೆ. ಹಾಗೆ ಬೇರೆ ಬೇರೆ ಯೋಜನೆ ಬೆಳೆ ಸಾಲ ತಗೊಳ್ಳುವಾಗನು ಬಹಳಷ್ಟು ಮಟ್ಟಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳಿಗೆ ಈ ಬೆಳೆ ಸಮೀಕ್ಷೆ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಇದನ್ನ ಬಹಳ ಉತ್ಸಾಹದಿಂದ ಮತ್ತೆ ನಿಖರವಾದ ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು. ಇದುವರೆಗೆ ತಮ್ಮಲ್ಲಿ ಸಮೀಕ್ಷೆ ಆಗಿಲ್ಲ ಅಂದ್ರೆ ಖಾಸಗಿ ನಿವಾಸಿಗಳ ಎಲ್ಲಾ ವಿಲೇಜ್ ಅಕೌಂಟೆಂಟ್ ತಹಸೀಲ್ದಾರ್ ಆಫೀಸ್ ಅಲ್ಲಿ ಹಾಗೂ ಎಲ್ಲಾ ಆಫೀಸ್ಗಳಲ್ಲಿ ಅಲ್ಲೆಲ್ಲ ಇದೆ, ಮತ್ತೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಅವ್ರದೆಲ್ಲ ಪಟ್ಟಿ ಇದೆ. ನಿಮ್ಮ ತಾಕುಗಳಿಗೆ ಯಾರು ಬಂದಿಲ್ಲ ಅವ್ರನ್ನ ಕರೆಸಿ ಮಾಡಿಸಿ ತಕ್ಷಣವೇ ನೋಂದಣಿ ಮಾಡ್ಕೊಳ್ಬೇಕು, ಸಮೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಇನ್ನೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಯೋಜನೆ ಇದೆ ಸರ್, ಪ್ರಮುಖವಾದದ್ದು PMFME ಅಂತ, ಒನ್ ಡಿಸ್ಟ್ರಿಕ್ಟ್ ಒನ್ ಕ್ರಾಪ್. ಮೊದಲು ಏನಿತ್ತು ಅದು ಕಾಫಿಯಲ್ಲಿ ಏನಾದರೂ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಅಂತಂದವಾಗ 50% ಸಬ್ಸಿಡಿಯಲ್ಲಿ ಮ್ಯಾಕ್ಸಿಮಮ್ 10 ಲಕ್ಷ ಸಬ್ಸಿಡಿ ತನಕ ಕೊಡ್ತಾ ಇದ್ವಿ. ಅದಾದ್ಮೇಲೆ ಚೇಂಜಸ್ ಆಗಿ ಈಗ ಯಾವ್ದಾದ್ರೂ ತಗೊಳ್ಬಹುದು, ಎಣ್ಣೆಗಾಣ ತಗೊಳ್ಬಹುದು, ಕಾಫಿನೇ ಇರಬೇಕಂತಿಲ್ಲ, ಬೇರೆ ಬೇರೆ ಯಾವ್ದಾದ್ರೂ ಆಹಾರಕ್ಕೆ ಉಪಯೋಗ ಆಗುವಂತದ್ದು. ಇದು ಬೇರೆ ಯಾವುದೋ ಯೋಜನೆಯಲ್ಲಿ 50% ಸಬ್ಸಿಡಿಯಲ್ಲಿ ಮಷಿನರಿಗೆ ರೈತರು ಯಾವ ಮಷಿನರಿ ಬೇಕೋ ಅದನ್ನ ಹಾಕೊಳ್ಬಹುದು. ಒಂದು ಪ್ರಾಜೆಕ್ಟ್ ಟೈಪ್ ಮಾಡಬೇಕಾಗುತ್ತೆ. ಇದು ಬ್ಯಾಕ್ ಹ್ಯಾಂಡೆಡ್ ಸಬ್ಸಿಡಿ, ರೈತರು ಇಚ್ಛೆ ಪಡುವಂತದ್ದೇ ಬ್ಯಾಂಕಿಗೆ, ಒಂದು ಎರಡು ಬ್ಯಾಂಕಿಂದ ಹೆಸರು ಅವರೇ ಕೊಡಬೇಕಾಗುತ್ತೆ. ಎಲ್ಲೆಲ್ಲಿ ಪ್ರಾಜೆಕ್ಟ್ ಬ್ಯಾಂಕ್ನವರು ಅಪ್ರೂವಲ್ ಮಾಡಿದಲ್ಲಿ ಇದನ್ನ ನಾವು 50% ಸಬ್ಸಿಡಿಯಲ್ಲಿ, DC ಅವರೇ ನಮ್ಮ ಅಧ್ಯಕ್ಷರಿದ್ದಾರೆ ಇದಕ್ಕೆ, ಆ ಕಮಿಟಿಯಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಇದನ್ನ ಸವಲತ್ತು ರೈತರು ಪಡ್ಕೊಳ್ಬಹುದು ಸರ್. ಇನ್ನು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ, ಹಸಿರೆಲೆ ಗೊಬ್ಬರ, ಯಂತ್ರೋಪಕರಣಗಳು ಮತ್ತಿನ್ನು ಬೇರೆ ಬೇರೆ ಸವಲತ್ತುಗಳನ್ನ ಕೊಡೋ ಕಾರ್ಯಕ್ರಮಗಳು ನಡೀತಾ ಬಂದಿದ್ದಾವೆ. ಹೌದು, ಅದು ಕಂಟಿನ್ಯೂಸ್ ಆಗಿದೆ ಸರ್. ಅದು ಈಗ ಮುಂಗಾರಿನಲ್ಲಿ ಬಿತ್ತನೆ ಬೀಜ ಕೊಡ್ತೀವಿ, ಯಾಕಂದ್ರೆ ಇಲ್ಲಿ ಭತ್ತ ಒಂದೇ ಸೀಸನ್ ಕ್ರಾಪ್ ಇರೋದ್ರಿಂದ ನಮ್ಗೆ ಮುಂಗಾರಿನಲ್ಲಿ ಇದು ಮುಕ್ತಾಯವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಈಗ ಏನು ಎಕ್ವಿಪ್ಮೆಂಟ್ ಬೇಕು, ಯಾವ್ದಾದ್ರು ಮಷಿನರಿ ಬೇಕು, ಅದನ್ನ ಹಾಗೆ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತ ಎಲ್ಲಾ ಕಡೆ ಹೋಬಳಿಗೆ ಒಂದು ನಡೀತಾ ಇದೆ. ರೈತರು ಅದರ ಬಾಡಿಗೆ ಆಧಾರದ ಮೇಲೆ ಅದನ್ನು ಉಪಯೋಗ ಪಡ್ಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಕೋರ್ತೇನೆ. ಸಹಾಯಧನದಲ್ಲಿ ಟ್ರ್ಯಾಕ್ಟರ್, ಟಿಲ್ಲರ್, ಕಳೆ ಕೊಚ್ಚ ಯಂತ್ರ, ಇನ್ನು ಬೇರೆ ಬೇರೆದನ್ನೆಲ್ಲ ಈ ಹಿಂದೆ ಕೊಡ್ಲಾಗ್ತಾ ಇತ್ತು, ಈಗ ಪರಿಸ್ಥಿತಿ ಹೇಗಿದೆ ಮೇಡಮ್? ಹಿಂದಿನ ವರ್ಷದ ತನಕ ಕೊಟ್ಟಿದೀವಿ, ಈಗ ಯಾರ್ಯಾರಿಗೆ ರೈತರಿಗೆ ಬೇಕು ಅದನ್ನ ಪ್ರಯಾರಿಟಿ ಬೇಸಿಸ್ ಮೇಲೆ ನಾವು ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದೀವಿ. ರೈತರು ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿ ತಮಗೆ ಬೇಕಾಗಿರುವ ಇಕ್ವಿಪ್ಮೆಂಟ್ಸ್ ಅನ್ನ, ಯಾಕಂದ್ರೆ ಈಗ ನಮ್ಗೆ ಎಷ್ಟು ಅನುದಾನ ಬರುತ್ತೆ ಅದರಲ್ಲಿ ನಾವು ಪ್ರಯಾರಿಟಿ ಬೇಸಿಸ್ ಮೇಲೆ ಲಾಸ್ಟ್ ಹಿಂದಿನ 3 ವರ್ಷದಲ್ಲಿ ತಗೊಳ್ಳ, ಯಾಕಂದ್ರೆ ಇದೆಲ್ಲ ಆನ್ಲೈನ್ ಅಲ್ಲಿ ಆಗ್ತಾ ಇರೋದ್ರಿಂದ KKisan ಪೋರ್ಟಲ್ ದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದೀವಿ. ಅದನ್ನ ರೈತರು ಬಂದು ತಮ್ಗೆ ಏನ್ ಬೇಕು ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಇನ್ನು ಮಣ್ಣು ಆರೋಗ್ಯ ಚೀಟಿ, ಅದರ ಪರಿಸ್ಥಿತಿ ಹೇಗಿದೆ? ಲಾಸ್ಟ್ 3 ಇಯರ್ಸ್ ಇಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ವಿಲೇಜ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ. ತಾಲೂಕಲ್ಲಿ ಒಂದೊಂದು ಹಳ್ಳಿಯನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ಸ್ಯಾಂಪಲ್ ತೆಗೆದು ಕಳಿಸ್ತಾ ಇದೀವಿ. ಅದರ ಹಾಗೆ 5,000 ಅಷ್ಟು ಕಾರ್ಡ್ಗಳನ್ನ ಈಗಾಗಲೇ ನಾವು ಅದರ ಮಣ್ಣು ಸ್ಯಾಂಪಲ್ಸ್ ತೆಗಿತಾ, ಯಾಕಂದ್ರೆ ಇನ್ಮೇಲಿಂದ ನಮ್ಗೆ ಇಲ್ಲಿ ಮಳೆಗಾಲನೇ ಜಾಸ್ತಿ ಇರೋದ್ರಿಂದ ಡ್ರೈ ಮಣ್ಣಿರ್ಬೇಕು, ಇಲ್ಲಾದ್ರೆ ಅದನ್ನ ನಾವು ಒಣಗಿಸ್ಬೇಕು, ಅದೆಲ್ಲ ಇರೋದ್ರಿಂದ ಇನ್ಮೇಲಿಂದ ಇದು ಸ್ವಲ್ಪ ಚುರುಕುವಾಗುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ತಾಲೂಕಿಗೆ ಒಂದೊಂದು ಹಳ್ಳಿ ಅಂತ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಧಿಕಾರಿಗಳು ಯಾರಾದ್ರೂ ಫೀಲ್ಡಿಗೆ ಹೋಗ್ಬಿಟ್ಟು ಅದನ್ನ ಒಬ್ಬರಿಗೆ ಕಳಿಸಿ ಅಲ್ಲಿನ ಸ್ಯಾಂಪಲ್ ತೆಗೆದು ಪ್ರತಿ ವಿಲೇಜ್ ಕವರ್ ಮಾಡ್ಕೊಂಡ್ಬಿಟ್ಟು ಟಾರ್ಗೆಟ್ ಕೊಟ್ಟು ಅದನ್ನ ಮಾಡ್ತಾ ಇದೀವಿ. ಅದೇ ರೈತರಿಗೆ ಸಾಯಿಲ್ ಅಲ್ಲಿ ಏನಿದೆ ಏನಿಲ್ಲ, ಯಾವುದು ಶಿಫಾರಸ್, ಅದಕ್ಕೇನು ಮಾಡಬೇಕು, ಯಾವ ಬೆಳೆನ ಬೆಳಿಬೇಕು ಅಂತ ಇದೆಲ್ಲ ನಾವು ನಮ್ಮ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್, ನಮ್ಮ ಕುಡಿಗೆಯಲ್ಲೇ ಲ್ಯಾಬ್ ಇದೆ, ಅದರ ಮುಖಾಂತರ ಮಾಡಿಸ್ತಾ ಇದೀವಿ. ರೈತರಿಗೆ ಆಗಿಂದಾಗೆ ಬೇಕಾಗಿರುವ ಔಷಧಿಗಳು, ಸುಣ್ಣ, ತಾಟ್ಪಾಲು, ಈ ತರದನ್ನು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡಲಾಗ್ತಾ ಇತ್ತು, ಈಗ ಪರಿಸ್ಥಿತಿ ಹೇಗಿದೆ ಮೇಡಮ್? ಈಗೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ತಾಟ್ಪಾಲಿನ ಬೇಡಿಕೆ ತುಂಬಾನೇ ಇದೆ, ಅದನ್ನ ನಾವು ಪೂರೈಸ್ತೇವೆ. ಹಾಗೆ ಇಲ್ಲಿ ಔಷಧಿ ಅಂದ್ರೆ ಭತ್ತಕ್ಕಂದ್ರೆ ಇಲ್ಲಿ ಕೀಟ ರೋಗ ತುಂಬಾ ಕಡಿಮೆ ಇರೋದ್ರಿಂದ ಅವಶ್ಯಕತೆಯ ಅನುಗುಣವಾಗಿ ಏನಾದರೂ ಔಟ್ ಬ್ರೇಕ್ ಆದಲ್ಲಿ ನಾವು ಅದನ್ನ ತರಿಸ್ತೇವೆ. ಯಾಕಂದ್ರೆ ಅದು ಲಾಸ್ಟ್ ರಿಸಾರ್ಟ್ ಆಗಿರುತ್ತೆ, ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತೀವಿ, ಅದನ್ನ ದಾಟಿದ್ರಷ್ಟೇ ನಾವು ತರಿಸ್ತೀವಿ. ಇಲ್ಲಿ ರೈತರು ಆರ್ಗ್ಯಾನಿಕ್ ಆಗಿ ಜಾಸ್ತಿ ನಮ್ಮ ಭತ್ತಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಸುಣ್ಣವನ್ನು ಕೊಡಲಾಗ್ತಾ ಇದೆಯಾ ರೈತ ಸಂಪರ್ಕ ಕೇಂದ್ರದ ಮೂಲಕ? ಪ್ರೆಸೆಂಟ್ ಸ್ಟಾಕ್ ಇಲ್ಲ, ಇದನ್ನ ನಮ್ಮ ಇಲಾಖೆ ಕೇಂದ್ರ ಕಚೇರಿಯಿಂದ ಬಂದ ತಕ್ಷಣ ಅದನ್ನು ನಾವು ವಿತರಣೆ ಮಾಡ್ತೀವಿ. ಈ ಹಿಂದೆಲ್ಲ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ತಪ್ಪದೆ ಒತ್ತಾಯ ಮಾಡಿ ಕೊಡಲಾಗ್ತಾ ಇತ್ತು ಅಲ್ವಾ? ಹೌದು, ಈ ವರ್ಷನೂ ಇದೆ. ಯಾಕಂದ್ರೆ ಈಗ ತಂದುಕೊಟ್ರೆ ಏನು, ಈಗ ಇದು ಜನವರಿ ಫೆಬ್ರವರಿ, ಯಾಕಂದ್ರೆ ಈಗ ತಂದುಕೊಟ್ರೆ ಅದರದ್ದು ಜರ್ಮಿನೇಷನ್ ಪೀರಿಯಡ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಈ ಇಯರ್ ಎಂಡಿಗೆ ಏನಿದು ಈ ಬೆಳೆ ತೆಗೆದಾದ ತಕ್ಷಣ ಜನವರಿ ಅಥವಾ ಜನವರಿಯಲ್ಲಿ ನಾವು ಅದನ್ನು ದಾಸ್ತಾನು ಮಾಡ್ಕೊಳ್ತೀವಿ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಕೊಡಗು ಜಿಲ್ಲೆಯಲ್ಲಿ ಎಷ್ಟು ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ? 16 ರೈತ ಸಂಪರ್ಕ ಕೇಂದ್ರ ಇದೆ. ಎಲ್ಲ ಕಡೆ ನಮ್ಮ ಕೃಷಿ ಅಧಿಕಾರಿ ಇರ್ತಾರೆ. ಹಾಗೆ ಆತ್ಮ ಯೋಜನೆ ಅಡಿಯಲ್ಲಿ ನಾವು ಔಟ್ಸೋರ್ಸ್ ಅಲ್ಲಿ ಒಂದೊಂದು ಅಧಿಕಾರಿಗಳನ್ನ ತಕೊಳ್ತೀವಿ. ಅವರು ನಮಗೆ ಬಹಳಷ್ಟು ಮಟ್ಟಿಗೆ ಸಹಾಯ ಆಗುತ್ತೆ. ಅವರು ತಾಂತ್ರಿಕವಾಗಿ ಅವರು BSc ಇನ್ ಅಗ್ರಿಕಲ್ಚರ್ ಓದಿದ್ರಿಂದ ನಮ್ಗೆ ಅದು ಅನುಕೂಲ ಆಗ್ತಾ ಇದೆ. ಕೂಡಿಗೆಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ ಅಲ್ವಾ? ಹೌದು, ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಮತ್ತೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ, ಎರಡು ಕೊಡುಗೆಯಲ್ಲಿ. ಆಗಿಂದಾಗೆ ತರಬೇತಿಗಳನ್ನ ಪ್ರವಾಸಗಳನ್ನು ಮಾಡ್ತಾ ಇರ್ತೀರಲ್ವಾ? ಹೌದು, ಈಗ ಕೊರೋನಾ ಇರೋದ್ರಿಂದ ಲಾಸ್ಟ್ 2 ಇಯರ್ಸ್ ಮಾಡ್ಲಿಕ್ಕಾಗಿಲ್ಲ. ಈ ವರ್ಷದಲ್ಲಿ ಪ್ರವಾಸ ಮತ್ತೆ ಒಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಫೀಲ್ಡ್ ವಿಸಿಟ್ ಅಂತೂ ನಾವು ಹಮ್ಮಿಕೊಳ್ತೀವಿ. ಜೊತೆಗೆ ಭತ್ತದಲ್ಲಿ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪ್ರಶಸ್ತಿ ಇರುತ್ತೆ. ಅದು ಪ್ರತಿ ವರ್ಷ ಇರುತ್ತೆ. ಅದನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ ಕಾರ್ಯಕ್ರಮ, ಮತ್ತೆ ಅದನ್ನ ಸುಸಜ್ಜಿತವಾಗಿ ನಡೀತಾ ಇದೆ ಕಾರ್ಯಕ್ರಮ. ಹೀಗೆ ಕಾಲಕಾಲಕ್ಕೆ ತಕ್ಕಂತೆ ಕೆಲವೊಂದು ಕಾರ್ಯಕ್ರಮಗಳು ಬರ್ತಾ ಇರ್ತವೆ, ಮತ್ತೆ ರೈತರಿಗೆ ಉಪಯೋಗ ಆಗೋ ಸಂಗತಿಗಳು ಲಭ್ಯ ಇದ್ದೇ ಇರ್ತವೆ. ಕೃಷಿ ಇಲಾಖೆ ಅಂತಂದ್ರೆ ರೈತರ ಒಳಿತಿಗಾಗಿ ಕೆಲಸ ಮಾಡುವ ಸಂಸ್ಥೆ. ಕೃಷಿ ಪದವೀಧರರೇ ಇಲ್ಲಿ ಅಧಿಕಾರಿಗಳಾಗಿರ್ತಾರೆ, ಮತ್ತೆ ಅಗತ್ಯದಾಗ ಕೃಷಿ ತಜ್ಞರ ಸಂಪರ್ಕವನ್ನು ಏರ್ಪಡಿಸಿ ಆ ಮೂಲಕ ಸಮಸ್ಯೆನ ಬಗೆಹರಿಸಲಿಕ್ಕೆ, ಒಳಿತನ್ನು ಉಂಟು ಮಾಡಲಿಕ್ಕೆ ಕಾರ್ಯ ಮಾಡ್ತಾ ಇರ್ತೀರಿ. ರೈತರು ಆಗಿಂದಾಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಪ್ರಯೋಜನವನ್ನು ಮಾಡಿಕೊಳ್ಳಿ. ಹಾಗೆ ಕೃಷಿ ಸಂಬಂಧಿಸಿದ ಇಲಾಖೆಗಳು, ತೋಟಗಾರಿಕೆ ಇಲಾಖೆ ಆಗಲಿ ಅಥವಾ ಪಶುಪಾಲನೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳ ಸಂಪರ್ಕವನ್ನು ಇಟ್ಕೊಂಡ್ರೆ ಒಳಿತಾಗ್ತದೆ. ತಾವು ಇದುವರೆಗೆ ಕೃಷಿ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ ಸರ್. ಕೆಳಗರೆ, ಇದುವರೆಗೆ ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಕಾರ್ಯಕ್ರಮಗಳು, ಯೋಜನೆಗಳು ಮತ್ತು ಏನೇನು ಸವಲತ್ತುಗಳನ್ನು ನೀಡಲಾಗ್ತಾ ಇದೆ, ರೈತರು ಹೇಗೆ ಪ್ರಯೋಜನವನ್ನು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು ಕೊಡಗು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬಾನಾ ಎಂ ಶೇಖ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಶ್ರೋತೃಗಳೇ, ನಮ್ಮ ಈ ನಾಡಿನಲ್ಲಿ ಎಷ್ಟೊಂದು ವೈವಿಧ್ಯಮಯವಾದ ಮಣ್ಣುಗಳಿದವಲ್ವ? ಕಪ್ಪು, ಕೆಂಪು, ಮರಳು ಮಿಶ್ರಿತ, ಬಿಳಿದಾಗಿ ಕಾಣುವ ಮಣ್ಣುಗಳು, ಮರಳು ಹೆಚ್ಚಿರುವ ಮಣ್ಣು, ಜಿಗುಟು ಹೆಚ್ಚಿರುವ ಮಣ್ಣು, ಕಲ್ಲು ಹೆಚ್ಚಿರುವ ಮಣ್ಣು, ಸಮತಟ್ಟಾದ ಇಳಿಜಾರಾದ ಜೌಗು ಪ್ರದೇಶದ ಮಣ್ಣುಗಳು ಅಲ್ಲಲ್ಲಿ ಕಾಣಸಿಗ್ತವೆ. ನೀರು ಹೆಚ್ಚಾದ್ರೆ ಮಣ್ಣು ಬಹುಬೇಗ ಕೆಡುತ್ತಂತ ಅನ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದು ನಿಜನೇ. ನಾಲಾ ಪ್ರದೇಶಗಳಲ್ಲಿ ಇವತ್ತು ಹೆಚ್ಚೆಚ್ಚು ನೀರು ಹರಿದು ಅಲ್ಲಿಯ ಜಮೀನುಗಳು ಚೌಳಾಗಿದವೆ. ಜಲಾಶಯಗಳು ನಿರ್ಮಾಣ ಆಗಿರುವ ಪ್ರದೇಶಗಳಲ್ಲಿ 100 ಎಕರೆ ಪ್ರದೇಶ ಶೀತಪೀಡಿತವಾಗಿದೆ. ಕೆಲವಾರು ಹಳ್ಳಿಗಳು ಶೀತಪೀಡಿತದಿಂದ ತತ್ತರಿಸಿ ಹೋಗಿದವೆ. ಇನ್ನು ಅತಿಯಾದ ಮಳೆ ಬಂದಾಗ ನೀರು ನಿಂತ್ಕೊಳ್ತಂತಂದ್ರೆ ಕೆಲಸಗಳೇ ಆಗೋದಿಲ್ಲ, ಇದ್ದ ಬೆಳೆ ಮುಳುಗಿ ಹೋಗುತ್ತೆ. ಅತಿ ಮಳೆ ಮತ್ತು ಪ್ರವಾಹ ಎರಡೂ ಸೇರ್ಕೊಂಬಿಟ್ರೆ ಹಾಕಿದ ಪೈರು ಹಾಳಾಗಿ ಹೋಗ್ಬಿಡುತ್ತೆ. ಬರೀ ಭತ್ತಲ್ದಲ್ಲೇ ಕಾಫಿ, ಕಾಳ್ಮೆಣಸು, ಬಾಳೆ, ಏಲಕ್ಕಿ ಮತ್ತಿತರ ಬೆಳೆಗಳಿಗೂ ನೀರು ಹೆಚ್ಚು ಕಾಲ ನಿಲ್ಲೋದು ಅಪಾಯಕಾರಿ. ರೈತ ಬಾಂಧವರೇ, ಬರದಲ್ಲೂ ಕಮ್ಮಿ ಮಳೆ ಬೀಳುವ ಪ್ರದೇಶಗಳಲ್ಲೂ ರೈತರು ಅರ್ಥಪೂರ್ಣವಾಗಿ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅತಿ ಮಳೆ ಬೀಳುವ ಪ್ರದೇಶಗಳಲ್ಲೂ ಅಲ್ಲಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕೆಲಸಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋರು ಇದ್ದಾರೆ. ಎಲ್ಲ ಪ್ರದೇಶಗಳಲ್ಲೂ ಕಷ್ಟ ಸುಖವನ್ನು ಅನುಭವಿಸುತ್ತಿರುವ ರೈತರನ್ನು ನಾವು ಕಾಣಬಹುದು. ಕೃಷಿಯಲ್ಲಿ ನಿರಂತರವಾಗಿ ಕಷ್ಟಗಳನ್ನ ನಿಭಾಯಿಸಿಕೊಂಡು ಸುಖವನ್ನ ಕಾಣುವ ಕಸುಬಿದು. ನೀವು ಕಷ್ಟಗಳನ್ನ ಹೇಗೆ ನಿಭಾಯಿಸಿಕೊಂಡು ಹೋಗ್ತಿರೋ ಅದರ ಮೇಲೆ ನಿಮ್ಮ ಸುಖ ಅವಲಂಬನೆ ಆಗ್ತದೆ. ನಿಮ್ಮ ಜಮೀನುಗಳನ್ನ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಬಳಕೆ ಮಾಡ್ತಾ ಹೋದಂತೆ ಅಲ್ಲಿಯ ಚಿತ್ರಣವೇ ತಿಂಗಳ ತಿಂಗಳಿಗೂ ಬದಲಾಗ್ತಾ ಹೋಗ್ತದೆ. ಕೆಲವೊಬ್ಬರು ಅನ್ಬಹುದು, ಹತ್ತಾರು ವರ್ಷಗಳ ಕಾಲ ಬೇಕು ಕೃಷಿಯಲ್ಲಿ ಆದಾಯ ಕಾಣಲಿಕ್ಕೆ ಅಥವಾ ನೆಮ್ಮದಿ ಕಾಣಲಿಕ್ಕೆ ಅಭಿವೃದ್ಧಿ ಕಾಣಲಿಕ್ಕೆ ಅನ್ಕೊಂಡು ಹೇಳ್ಬೋದು. ಆದರೆ ನೀವು ಮನಸ್ಸು ಮಾಡಿದ್ರೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಕೈಯಿಟ್ಟ ಕೆಲಸ ಫಲ ಕೊಡುತ್ತೆ. ಅಲ್ಲಿಯ ಚಿತ್ರಣವು ಆಶ್ಚರ್ಯಕರವಾಗಿ ಬದಲಾವಣೆಗೆ ಒಳಗಾಗುತ್ತೆ. ಒಂದು ಬೀಜ ಹಾಕಿದ್ದು ಕೆಲವೇ ಕೆಲವು ದಿನಗಳಲ್ಲಿ ಮೊಳಕೆ ಆಗುತ್ತೆ, ತಿಂಗಳುಗಳು ಬೇಕಾಗಿಲ್ಲ. ಎಷ್ಟೋ ಬೀಜಗಳು ಎರಡ್ ಮೂರು ದಿನಗಳಲ್ಲೇ ಮೊಳಕೆ ಆಗ್ಬಿಡ್ತವೆ. ಕೆಲವು ಬೀಜಗಳು ವಾರ, ಹದಿನೈದು ದಿನ, ತಿಂಗಳು ತೆಗೆದುಕೊಳ್ಳಬಹುದು. ಆದರೆ ಅವು ಬೆಳೀತಾ ಬೆಳೀತಾ ಎಷ್ಟು ಸೊಗಸಾಗಿ ಎಲೆಗಳನ್ನ ಹರಡಿಸಿಕೊಂಡು ಕಾಂಡದಲ್ಲಿ ಕೌಲುಗಳನ್ನ ಬೆಳೆಸಿಕೊಂಡು ಹೂವಾಗಿ ಫಲ ಕೊಟ್ಟು ನಮಗೆ ಆನಂದವನ್ನು ಕೊಡ್ತವೆ, ಹಣವನ್ನು ನೀಡುತ್ತವೆ. ನಮ್ಮ ನಾಡಿನಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ, ಹಣ್ಣಿನ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಔಷಧಿಗಾಗಿ ಬಳಕೆಯಾಗುವ ವೃಕ್ಷಗಳು, ಮರಮುಟ್ಟುಗಳು, ಹೀಗೆ ಹೇಳ್ತಾ ಹೋದ್ರೆ ತುಂಬಾ ವೈವಿಧ್ಯತೆ ನಮ್ಮ ನಾಡಿನಲ್ಲಿದೆ. ಶ್ರೀಗಂಧವನ್ನ ಕೆಲವಾರು ರೈತರು, ಸಂಘ ಸಂಸ್ಥೆಗಳು ಸಖತ್ತಾಗಿ ರಕ್ಷಣೆಯನ್ನ ಒದಗಿಸಿಕೊಂಡು ಬೆಳೀತಾ ಇದ್ದಾರೆ ಅನ್ನೋದನ್ನ ನೀವು ಕೇಳ್ತಾ ಇದ್ರಿ. ಆದರೂ ಕಷ್ಟ ಬಿಡಿ ಅಂತ ಅನ್ಕೊಂಡು ಹೇಳ್ಬೋದಲ್ವಾ? ನಿಜ, ಕಳ್ಳರ ಕಣ್ಣು ಶ್ರೀಗಂಧದ ಕಡೆ ಯಾವಾಗ್ಲೂ ಇರುತ್ತಂತ ಅನ್ಕೊಂಡು ಹೇಳೋದಿದೆ. ಕಳ್ಳರಿಗೂ ಭಯ ಇದೆ, ಅವರನ್ನ ಹೆದರಿಸುವ ಅಸ್ತ್ರಗಳನ್ನ ನೀವಿಟ್ಕೊಂಡ್ರೆ ಶ್ರೀಗಂಧವನ್ನ ಸಲೀಸಾಗಿ ಬೆಳಿಬಹುದು, ಹಣವನ್ನು ಕಾಣಬಹುದು. ರೈತ ಬಂಧವರೇ, ಶ್ರೀಗಂಧವೇ ದುಡ್ಡಿನ ಮೂಲ ಅಂತ ಅನ್ಕೋಬೇಡಿ. ನೀವು ಬಹಳ ಸರಳವಾಗಿ ಸ್ಥಳೀಯ ಪರಿಸ್ಥಿತಿಗಳಲ್ಲಿ ಬೇಡಿಕೆ ಇರುವ ತರಕಾರಿಗಳನ್ನ, ಹಣ್ಣು ಹಂಪಲುಗಳನ್ನ, ಮತ್ತಿತರೆ ದವಸ ಧಾನ್ಯಗಳನ್ನ ಬೆಳೀತಾ ಹೋದ್ರೂ ಅದರಲ್ಲಿ ಆದಾಯವನ್ನು ಕಾಣಬಹುದು. ನೀವೇ ತೊಡಸ್ಕೊಂಡ್ರೆ ಸಿಕ್ಕಿದ್ದೇ ಲಾಭ. ರೈತ ಬಂಧವರೇ, ನಿಮಗಿರುವ ಮಣ್ಣು ಯಾವುದೇ ಇರಲಿ, ಅದನ್ನ ಜೋಪಾನವಾಗಿ ಕಾಪಾಡಿಟ್ಕೊಂಡು ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಹೋಗಿ ಇತಿಮಿತಿಗಳಿಂದ ನೀವು ಜೀವನ ಮಾಡ್ತಾ ಹೋದ್ರೆ ಸದಾ ಸುಖಿಗಳಾಗಿರ್ತೀರಿ. ದುಂದುವೆಚ್ಚ ಮಾಡಬಾರದು, ದುಶ್ಚಟಗಳನ್ನ ಅಂಟಿಸ್ಕೋಬಾರದು. ಸಮಯಕ್ಕೆ ಗರಿಷ್ಠವಾಗಿ ಬೆಲೆ ಕೊಡಬೇಕು, ದುಡಿಮೆಗೆ ಆದ್ಯತೆ ಕೊಟ್ಕೊಳ್ಬೇಕು. ವ್ಯತ್ಯಾಸಗಳಾದ್ರೆ ಆತಂಕ ಪಡೆದಲನೆ ಮುಂದೆ ಒಳ್ಳೇದಾಗುತ್ತಂತ ಅನ್ಕಂಡೆ ಜೀವನವನ್ನ ಮಾಡಬೇಕು. ನಮ್ಮ ಜೀವನದ ಸುಖಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ, ವಿಚಾರಗಳಿದ್ದಾವೆ. ನಮಗಿರುವ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಯಾರು ಸಂಕಷ್ಟಕ್ಕೆ ಸಿಲುಕುವ ಅಗತ್ಯತೆ ಬರೋದಿಲ್ಲ. ರೈತ ಬಾಂಧವರೇ, ಕೆಲವೊಬ್ರು ಹೇಳ್ತಾರೆ ಈ ಮಣ್ಣು ಚಿನ್ನ, ಚಿನ್ನಕ್ಕಿಂತ ದೊಡ್ಡದು. ಈ ಮಣ್ಣು ನಮ್ಮ ಪ್ರಾಣ, ಮಣ್ಣೇ ಜೀವ, ಮಣ್ಣೇ ದೈವ, ಹೀಗೆ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡೋದಿದೆ ಅಂದರೆ, ನೀವು ಎಷ್ಟು ಗೌರವದಿಂದ ಪ್ರೀತಿಯಿಂದ ಈ ಮಣ್ಣಿನ ಕೆಲಸಗಳನ್ನು ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಭೂಮಿ ತಾಯಿ ಒಲಿತಾಳೆ, ಕೊಡ್ತಾ ಹೋಗ್ತಾಳೆ. ಅಪರೂಪಕ್ಕೆ ತೊಂದರೆಗಳು ಆಗ್ಬೋದು, ವ್ಯತ್ಯಾಸಗಳು ಕಾಣಬಹುದು. ಅವುಗಳನ್ನೇ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಅಥವಾ ಮುಂದೆನೂ ಹೀಗೆ ಆಗ್ಬೋದು ಅಂತ ಅಂದ್ಕೊಂಡು ನಾವು ಒದ್ದಾಡ್ತಾ ಹೋಗ್ಬಿಟ್ರೆ ಬಹಳ ಕಷ್ಟ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿಯಲ್ಲಿ ಏಲಕ್ಕಿ ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ಹೊಸಬೀಡು ಗ್ರಾಮದ HM ಶ್ರೀಕೇಶ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 11 ಬೆಳಿಗ್ಗೆ 10 AM ಕುಶಾಲನಗರದ ವಾಲ್ಮೀಕಿ ಭವನದಲ್ಲಿ ಕನಕದಾಸ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಮತದಾರರ ಪಟ್ಟಿ ಪ್ರಕಟ ಸಂಬಂಧ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ಪಠ ಇರುವ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಕೆಲಸ ಚುನಾವಣಾ ಆಯೋಗದ ಸೂಚನೆಗೆ ಸುರಾಟು. ಈ ಸಂಬಂಧ ಕರಡು ಮತದಾರರ ಪಟ್ಟಿನ ಪ್ರತಿನ ನಾಳೆ ಪ್ರಕಟ ಮಾಡಿವೆ. ಬರುವ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆ ನಿಟ್ಟಲ್ಲಿ ನಾಳೆ ಬೆಳಿಗ್ಗೆ 10:30 ಪೇಟೆನ ಗಾಂಧಿಬಾಳೆಯಿಂದ ಜಾಗೃತಿ ಜಾಥಾ ಸುರಾದೆ. ಇದರಲ್ಲಿ ಎಲ್ಲ ಹಂತದ ಅಧಿಕಾರಿಗ ಮತ್ತು ಸಿಬ್ಬಂದಿಗ ಭಾಗವಹಿಸಕ್ಕೂ. ಜಾಥಾ ಗಾಂಧಿಬಾಳೆಯಿಂದ ಹೊರಟು ಮಂಗೇರಿರ ಮುತ್ತಣ್ಣ ವೃತ್ತ, ಅಜ್ಜಮಾಡ ದೇವಯ್ಯ ವೃತ್ತಕ್ಕಾಗಿ ಹೋಗಿ ಜನರಲ್ ಕೆ ಎಸ್ ತಿಮ್ಮಯ್ಯ ವೃತ್ತ ತಲುಪಿ ಅಲ್ಲಿಂದ ತಿರ್ಗಾ ಗಾಂಧಿಬಾಳೆಗೆ ಬಂದು ತಲುಪಿದೆ. ಚುನಾವಣಾ ಆಯೋಗದ ಸೂಚನೆಗೆ 18 ತುಂಬಿದವು ಮತದಾರರ ಪಟ್ಟಿಗೆ ಹೆಸರು ಸೇರ್ಸಕ್ಕೂ, ಹಂಗೆ ಹೆಸರು ಕೊಟ್ಟವು ಪಟ್ಟಿಲಿ ಹೆಸರು ಹುಟ್ಟಾತ ನೋಡೋಕುತ್ತ ಹೇಳ್ದೋ. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಸೇರಿದಂತೆ ಸುಮಾರು ಇಲಾಖೆಯ ಅಧಿಕಾರಿಗ ಹಾಜರಿದ್ದೋ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಆರೋಗ್ಯ ಕರ್ನಾಟಕ ಕಾರ್ಡ್ ಸಂಬಂಧ ಜಿಲ್ಲೆನ ಸುಮಾರು ಗ್ರಾಮ ಪಂಚಾಯತಿ ವ್ಯಾಪ್ತಿನ ಗ್ರಾಮ ಒನ್ ಕೇಂದ್ರಗಳಲ್ಲಿ ನಾಳೆಯಿಂದ ತಾರೀಕು 15 ಮುಟ ಕಾರ್ಡ್ಗಳ ಹಂಚಿವೆತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶವು ತಿಳಿಸೇಳು. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಗ್ರಾಮ ಒನ್ ಕೇಂದ್ರ ಇಲ್ಲರೆ ಆರೋಗ್ಯ ಕೇಂದ್ರಗಳ ಸಂಪರ್ಕ ಮಾಡಕ್ಕೂ ಅವು ಮಾಹಿತಿ ಕೊಟ್ಟಳು. ಕೊಡಗಿನ ಕುಲದೇವರು, ಮಳೆದೇವರು, ಬೆಳೆದೇವರು ಹೆಸರು ತಕ್ಕಂಡಿರುವ ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ಈ ಸತಿನ ಹುತ್ತೀರಿ ಹಬ್ಬಕ್ಕೆ, ಬಿರ್ಚಾರು ಕಲರ್ಚ ಹಬ್ಬಕ್ಕೆ ಇದೇ ತಿಂಗಳ ತಾರೀಕು 23 ಬುಧವಾರ ದಿನ ಬೆಳಿಗ್ಗೆ 9:30 ದಿನ ಮತ್ತೆ ಹೊತ್ತುನ ಗೊತ್ತು ಮಾಡಿವೆತ ಗೊತ್ತಾಟು. ಸೋಮಾರ್ಪೇಟೆ ಹೋಬಳಿನ ಗರ್ವಾಲೆ ವೃತ್ತದ ಗರ್ವಾಲೆ, ಸೂರ್ಲಬಿ, ಕುಂಬಾರಗಡಿಗೆ, ಮಂಕ್ಯ, ಕಿಕ್ಕರಳ್ಳಿ, ಶಿರಂಗಳ್ಳಿ, ಕಿರುದಾಲೆ ಗ್ರಾಮಗಳ ಆರ್ಟಿಸಿ ಖಾತೆದಾರರು ಪೌತಿದಾರರಾದ ಸಂದರ್ಭ ಖಾತೆ ವರ್ಗಾವಣೆ ಮಾಡಿಕೆ ಜಿಲ್ಲಾಧಿಕಾರಿಯವರ ಸೂಚನೆಗೆ ಗರ್ವಾಲೆ ಗ್ರಾಮ ಪಂಚಾಯತಿ ಸಭಾಪಾಡಲಿ ನಾಳೆ ಬೆಳಿಗ್ಗೆ 11 ಪೌತಿ ಖಾತೆ ಆಂದೋಲನ ಏರ್ಪಾಡಾಟು. ವಿರಾಜಪೇಟೆನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಶಿವಕೇರಿನ ನೀರು ಶುದ್ಧೀಕರಣ ಘಟಕಗಳ ಟ್ಯಾಂಕ್ಗಳ ರಿಪೇರಿ ಹಾಗೆ ಮನಾರ ಕೆಲಸ ಇರದರಿಂದ ಇದೇ ತಿಂಗಳ ತಾರೀಕು 10, 11 ಮತ್ತು 12 ವಿರಾಜಪೇಟೆಯಲ್ಲಿ ನೀರು ಸರಬರಾಜು ಇರದುಲೆ. ಸಾರ್ವಜನಿಕರು ಸಹಕರಿಸೋಕುತ್ತ ಪುರಸಭೆನ ಮುಖ್ಯಾಧಿಕಾರಿಗ ತಿಳಿಸೇಳು. ಸಂಪಾಜೆ ಹೋಬಳಿನ ಬಿಳಿಗೇರಿ ವೃತ್ತದ ಬಿಳಿಗೇರಿ ಗ್ರಾಮದಲ್ಲಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 14 ಬಿಳಿಗೇರಿ ಗ್ರಾಮದ ಶ್ರೀ ಭಗವತಿ ಯುವಕ ಸಂಘದ ಸಭಾಪಾಡಲಿ ಉಪತಹಶೀಲ್ದಾರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರ ಕೂಡುಕೂಟಲಿ ಕನ್ನಡ ರಾಜ್ಯೋತ್ಸವ ನಾಡಿದ ತಾರೀಕು 10:00 PM ಉತ್ತಾನಾತ ಹೇಳುವ ಶೀರ್ಷಿಕೆ ನಡಲಿ ಎ ಬ್ಲಾಕ್ನ ಸಭಾಪಾಡಲಿ ಏರ್ಪಾಡಾಟು. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಆಸ್ತಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಸೇರಿದಂತೆ ಸುಮಾರು ಸೇವೆಗ, ಜಲನಿಧಿ, ಉದ್ದಿಮೆ ಪರವಾನಿಗೆ ಹಿಂಗೆ ಸಂಬಂಧಪಟ್ಟ ಆನ್ಲೈನ್ ಸೇವೆಗ ತಾಂತ್ರಿಕ ಕಾರಣದ ನಿಂತುಟ್ಟು. ಆದ್ದರಿಂದ ಮಡಿಕೇರಿ ನಗರಸಭೆಯಲ್ಲೂ ತಾರೀಕು 10:00 ಆನ್ಲೈನ್ ಸೇವೆಗ ಇರದುಲೆ. ಸಾರ್ವಜನಿಕರು ಸಹಕರಿಸೋಕುತ್ತ ನಗರಸಭೆನ ಪೌರಾಯುಕ್ತರು ತಿಳಿಸೇಳು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 19 AM ಕುಶಾಲನಗರ ತಾಲೂಕು ಸುಂಟಿಕೊಪ್ಪ ಹೋಬಳಿನ ಅತ್ತೂರು ನಲ್ಲೂರು ಗ್ರಾಮದ ಕಂಬಿಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲಿ ನಡೆದಿತ್ತ. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ತಿಳಿಸೇಳು. ಕುಶಾಲನಗರ ಕಾವೇರಿ ನಿಸರ್ಗಧಾಮ ಪ್ರವಾಸಿ ಕೇಂದ್ರನ ಇಂದಿಂದ ಮುಂದಿನ ಆದೇಶ ಬರುವ ಮುಟ ಪ್ರವಾಸಿಗರಿಗೆ ಪ್ರವೇಶ ನಿಷೇಧ ಮಾಡಿ ಅರಣ್ಯ ಇಲಾಖೆ ಆದೇಶ ಹೊರಡಿಸಿಟ್ಟು. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಲಿ ಜಿಲ್ಲೆಯಲ್ಲಿಡೀ ಬರುವ ತಿಂಗಳ 7 ಮುಟ 3 ಸುತ್ತಿನ ದನಕರುಗಳಿಗೆ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆನ ಎಲ್ಲ ದನಕರುಗಳ ವಾರಿಸ್ತಾರರು ತಪ್ಪದೆ ಈ ಲಸಿಕೆನ ಹಾಕಿಸಿಕೊಳ್ಳಕುತ್ತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕ ಡಾಕ್ಟರ್ ಸುರೇಶ್ ಭಟ್ಟವು ತಿಳಿಸೇಳು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 15 AM ಜಿಲ್ಲಾ ಪಂಚಾಯತಿನ ಸಭಾಪಾಡಿ ನಡೆದಿತ್ತ. ಸಮಿತಿನ ಸದಸ್ಯ ಕಾರ್ಯದರ್ಶಿ ಹಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸೇಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಇದೇ ತಿಂಗಳ ತಾರೀಕು 22 ಜಿಲ್ಲೆನ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದೇತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೆಂಕಟೇಶವು ತಿಳಿಸೇಳು. ಇದೇ ಸೂರ್ಣಸಲ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಕೊಡವ ಪುಸ್ತಕ ಭಂಡಾರನ ಇದೇ ತಿಂಗಳ ತಾರೀಕು 10ಕ್ಕೆ ಶುರು ಮಾಡಿವೆ. ಕೊಡವ ಸಾಹಿತ್ಯ ಅಭಿಮಾನಿಗ ಇದರ ಪ್ರಯೋಜನ ಪಡ್ಕೊಳ್ಳಕತ್ತ ಸಮಾಜದ ಅಧ್ಯಕ್ಷರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಇನ್ನು ಮುಂದೆ ಜಾಹೀರಾತುಗಳು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇರಿಟ್ಟಿಯ ತಾಳುಕಂಡತ್ತಲ್ ಜುವೆಲ್ಲರ್ಸ್ ನಿಂದ ಒಂದು ಪವನ್ ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಸ್ಕ್ರಾಚ್ ಅಂಡ್ ವಿನ್ ಕೂಪನ್. ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್, ಬೆಂಗಾಲಿ, ಬಾಂಬೆ ಕಲೆಕ್ಷನ್ಸ್. ತಾಳುಕಂಡತ್ತಲ್ ಜುವೆಲ್ಲರ್ಸ್, ಇರಿಟ್ಟಿ. ಅಖಿಲ ಕೊಡವ ಸಮಾಜ ವಿರಾಜ್ಪೇಟೆ ಇದಂಡ 44ನೇ ಮಹಾಸಭೆ ಇದೇ 11ನಾಂಗ್ ಬೊಳ್ಳ್ಯಾಚ ಪೊಲಕ 10:30 ಸಮಾಜತರ ಅಧ್ಯಕ್ಷ ಪಿಂಜ ದೇಶ ತಕ್ಕಂಗಳನ ಮಾತಂಡ ಸಿ ಮೊಣ್ಣಪ್ಪ ಇಂಡ ಕೊರವು ಕಾರಿಕೆಲ್ ಸಮಾಜತರ ಸಭಾ ಬಾಡಲು ನಡ್ಪ. ಅಂದೇ ಮಿಂಗತ ಸಾಲರ ಆಡಳಿತ ಮಂಡಳಿಕ ಆಯ್ಕೆ ಕೂಡಿ ನಡ್ಪ. ಸಮಾಜತರ ಸದಸ್ಯಂಗೆಲ್ಲ ಬಂತು ಕೂಡಿಯಾಡೋಣ. ವಿರಾಜ್ಪೇಟೆ ಅಖಿಲ ಕೊಡವ ಸಮಾಜತರ ಅಧ್ಯಕ್ಷ ಆಡಳಿತ ಮಂಡಳಿಕ ರಕಂಡಿತ. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಅಂದದ ಚೆಲುವಿಗೆ ಪರಿಶುದ್ಧವಾದ ಚಿನ್ನದ ಶೋಭೆ ತರಲು ಮತ್ತೆ ಬಂದಿದೆ ವೆರೈಟಿ ವಿನ್ಯಾಸದ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ. ಇದೇ ಅಕ್ಟೋಬರ್ 21ರಿಂದ ನವೆಂಬರ್ 20ರವರೆಗೆ ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಹಾಗೂ ಪ್ರತಿದಿನ ಚಿನ್ನದ ನಾಣ್ಯಗಳನ್ನು ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಆಹಾ ಆಹಾ, ಕೊಡಗಿನಲ್ಲಿ ಇದುವರೆಗೆ ಎಲ್ಲೂ ಸವಿಯದಂತಹ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಅರೇಬಿಯನ್ ಫುಡ್ಗಳು, ವೆರೈಟಿ ಫ್ಲೇವರ್ಸ್ ಐಸ್ ಕ್ರೀಮ್ಸ್, ಫಲೂದಾ, ಫ್ರೆಶ್ ಜ್ಯೂಸ್. ಇದೀಗ ಮಡಿಕೇರಿಯಲ್ಲಿ ಹೈಟೆಕ್ ಆಗಿರುವ ಹೋಟೆಲ್ ಗ್ರೀನ್ಲ್ಯಾಂಡ್ ನಲ್ಲಿ. ಜೊತೆಗೆ ಏಕಕಾಲದಲ್ಲಿ 200 ಮಂದಿ ಒಟ್ಟಿಗೆ ಕುಳಿತುಕೊಳ್ಳುವ ಅವಕಾಶ. ಆರೋಗ್ಯಕರ ಹಾಗೂ ತಾಜಾ ವೆಜ್ ಅಂಡ್ ನಾನ್ ವೆಜ್ ತಿಂಡಿ ತಿನಿಸು ಊಟಕ್ಕಾಗಿ ಬನ್ನಿ. ಹೋಟೆಲ್ ಗ್ರೀನ್ಲ್ಯಾಂಡ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ನೆಲಜಿ ಗ್ರಾಮ ಮಂಡೀರ ಒಕ್ಕಕಾರ ಇದೇ 11ನಾಂಗ್ ಬೊಳ್ಳ್ಯಾಚೆ ನಡ್ತೋಕ ತೀರ್ಮಾನ ಮಾಡಿತಿಂಜ ಕಾರಣೊಂಗ್ ಮೀದಿ ವೆಪ್ಪ ಕಾರ್ಯತ್ನ ಇದಕ್ಕ ಒಕ್ಕತ್ಲು ಪೊಲೆ ಅನನಗುಂಡ್ ಮಿಂಜಕ್ ತೆರಕಿತ್. ಒಕ್ಕಕಾರ ತಾಮನ ಮೌಳ್ಯ ಸಂಸಾರ ಇದನ್ನ ಅರ್ಜಿತ ಸಹಕಾರ ತರುಣೊಂದ್ ಮಂಡೀರ ಒಕ್ಕ ಪಟ್ಟೆದಾರ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತ್. ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರೆಲ್ಲ ಸಹಕಾರ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವಂತೆ ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ. ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ಸುದ್ದಿ. ಮೂಲತಃ ಹಮ್ಮಿಯಾಲ ಗ್ರಾಮ ಕರಳನ ಕಾಕೇರ ಪೌತಿ ಸುಬ್ಬಯ್ಯಂಡ ಪೊಣ್ಣು ಕೆಎಸ್ ಚೋಂದವ್ವ 91ನೇ ಬಯತ್ಲು ಇಂದು ಮರಣಪಟ್ಟಿತ್ತು. ತಾಮನ ಕಾಕೇರ ಕಾಲೂರು ಆ್ಯಂಡ್ ಚಾವು ಕುಟುವ ಕುಶಲಾಗ್ರತ ವಾಸವುಳ್ಳ ಅಂಗಡಮೋವೋ ರಾಜಪ್ಪಂಡ ಮನೆಯಲ್ಲಿ ದಫನ ಕಾರ್ಯ ನಾಳೆ ಮಜ್ಜನ ದಂಡಗಂಟರ ಒಳ್ಳು ಹಮ್ಮಿಯಾಲ ಗ್ರಾಮತ್ತರ ಒಕ್ಕ ತೋಟಗಳತ್ತ ನಡಪಂದು ಒಕ್ಕಕಾರ ಅರಿಚಿಟ್ಟಿತ್ತು. ಚೆಂಬು ಗ್ರಾಮದ ಅತ್ಯಾಡಿ ಪೌತಿ ದೇವಯ್ಯನವರ ಪತ್ನಿ ರಾಮಕ್ಕ 85 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ತವರು ಮನೆ ತಣ್ಣಿಮಾನಿ ದೇವಂಗೋಡಿ. ಅತ್ಯಾಡಿ ದೇವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಕನ್ನಡ ಸಾಹಿತ್ಯ ಪರಿಷತ್ತರ ಕೊಡಗು ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸಭೆ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ್ ಕಾಮತ್ ಇಂಗಡ ಕೊರವು ಕಾರಿಕೆಯಲ್ಲೂ ಇಂದು ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತತ್ರ ಪಕ್ಕತ್ತುಳ್ಳ ಪರಿಷತ್ತರ ಜಿಲ್ಲಾ ಘಟಕ ಕಚೇರಿಯಲ್ಲೂ ನಡೆದತ್ತು. ಇಕ್ಕಾಕಲೆ ಮಾಡಿಯಂಡುಳ್ಳ ದತ್ತಿನಿಧಿ ಕಾರ್ಯಕ್ರಮತ್ರ ಮೇದ ತಾಲೂಕು ಘಟಕತ್ರ ಅಧ್ಯಕ್ಷ ವರದಿ ಕೊಡುಪನಕ್ಕೆ ಎಣ್ಣುಚಿ ಇದೇ ಡಿಸೆಂಬರ್ಲು ತಾಲೂಕು ಮಟ್ಟತ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆತುವನಕ್ಕೆ ಪಿಂಜ ಬಪ್ಪ ಜನವರಿ ಪಿಂಜ ಫೆಬ್ರವರಿಲು ಪಟ್ಟಳ ಕಾರ್ಯಪಿಂಜ ಉಪಾದ್ರೇಡ ಸಮ್ಮೇಳನ ನಡೆತುವಕ್ಕ ಸಭೆಯಲ್ಲಿ ತೀರ್ಮಾನ ಮಾಡಿತ್ತಂದು ಇವು ಈ ಸಂದರ್ಭದಲ್ಲೂ ಮಾಹಿತಿ ಕೊಡ್ತತ್ತು. ಪರಿಷತ್ರ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಎಂಗಡ ಕೊರವು ಕಾರಿಕೆಯಲ್ಲಿ ಕುಶಾರನಗರತ್ತು 94 ಸೀರಡಿಲ್ ಮಂಜೂರಾನ 145 ಫಲಾನುಭವಿಯಕ್ಕ ಹಕ್ಕು ಪತ್ರತ್ನ ಪಿಂಜ ನಮೂನೆ 57 ಅಡಿಲ್ ಮಂಜೂರಾನ 10 ಫಲಾನುಭವಿಯಕ್ಕ ಸಾಗುವಳಿ ಚೀಟಿನ ಇವು ಇಂದು ಕೊಡ್ತತ್ತು. ಭಾವಚಿತ್ರವುಳ್ಳ ಮತದಾರಂಗಡ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ದಂಡಾಯಿರ್ತ 23 ಕಾರ್ಯತನ ಚುನಾವಣಾ ಆಯೋಗತರ ನಿರ್ದೇಶನ ಪೋಲೆ ಇಕ್ಕಾಕಲೆ ಮಾಡಿಯನುಂಡು. ಹಿಂಗ ಸಂಬಂಧಪಟ್ಟಣಕ್ಕೆ ಕರಡು ಮತದಾರಂಗಡ ಪಟ್ಟಿರ ಪ್ರತಿನ ನಾಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕಟ ಮಾಡುವ. ಇಂಡಮಾರಿ ಪತ್ತು ನಾಳೆ ಪೊಲಾಕ 10 ಗಂಟೆಕ್ ಮಡಿಕೇರಿರ ಗಾಂಧಿ ಮೈದಾನ ತಿಂಜ ಜಾಥಾ ನಡಪಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಅರಿಚಿಟ್ಟಿತು. ಬಿರ್ಚಾರ ಕಲಾಡ್ಚ ದೇಶಕಟ್ಟು ಪಿಂಜ ಪುತ್ತರಿ ನಮ್ಮೆ ಕೊಡವ ಆಚರಣೆ